ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೈತ ಬಾಂಧವರಿಗಾಗಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣ ಅನುಭವ ಈ ವಿಷಯವಾಗಿ ಸಿರಿಸಿಯ ದತ್ತಗುರು ಆರ್ ಹೆಗಡೆ ಅವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ಟಿಎಸ್ ಪ್ರಸಾದ್. ದತ್ತಗುರು ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ತೋಟದಲ್ಲಿ ಇವತ್ತು ನಾವಿದ್ದೇವೆ. ನಿಮ್ಮ ಕೈಯಲ್ಲಿ ಫೈಬರ್ ದೋಟಿಯು ಕೂಡ ಇದೆ. ನಾನು ಒಂದು ಪ್ರಯತ್ನ ಮಾಡಿ ನೋಡುವ ಅಂತ ಇದ್ದೀನಿ. ಅಡಿಕೆಯನ್ನು ಕೊಯ್ಲು ಮಾಡಿದರೆ ಹೇಗೆ ಅಂತ, ಹೇಗೆ ಈಗ ನಮ್ಮ ಕೈಯಲ್ಲೂ ಕೂಡ ಸಾಧ್ಯ ಉಂಟಾ ಇದು? ಈಗ ಎಲ್ಲ ಒಂದು ಇದಕ್ಕೂ ವಿದ್ಯಾಭ್ಯಾಸ ಬೇಕು ಅಂತ ಇರ್ತದೆ. ಯಾವುದೇ ನಾವು ವೃತ್ತಿ ಮಾಡ್ಲಿಕ್ಕೆ ಹೋಗಲಿ, ಜಾಬ್ ಮಾಡ್ಲಿಕ್ಕೆ ಹೋಗಲಿ, ಆದರೆ ಕೃಷಿಗೆ ಹಾಗೇನಿಲ್ಲ. ಸಾಮರ್ಥ್ಯ ಒಂದು ಇದ್ರೆ ಸಾಕು, ಮಾಡಬೇಕಂತ ಹುಮ್ಮಸ್ ಇದ್ರೆ ಸಾಕು, ಕೃಷಿ ಮಾಡಬಹುದು. ಯಾವ ವಿದ್ಯೆ ಅವಶ್ಯಕತೆ ಇಲ್ಲ, ಮತ್ತು ಈ ವಿದ್ಯೆಯನ್ನು ಯಾರಿಗೂ ಕದಲಿಕ್ಕೂ ಆಗೋದಿಲ್ಲ. ಅಂಥ ಅದ್ಭುತವಾದ ವಿದ್ಯೆ ವ್ಯವಸಾಯ, ಕೃಷಿ. ಆ ಕೃಷಿಯನ್ನು ಯಾರೂ ಮಾಡಬಹುದು, ಸ್ವಂತ ಪರಿಶ್ರಮ ಮತ್ತು ಆಸಕ್ತಿ ಬೇಕು. ಈಗ ಸ್ವಂತ ಶ್ರಮ ಒಂದು ಅನುಭವದ ಜೊತೆ ಜೊತೆಗೆ ಇದು ಹೊಸ್ತನ್ನು ಕಲಿಯುವಂತಹ ಒಂದು ಆಸಕ್ತಿಯು ಕೂಡ ಬೇಕು ಅಂತ ಹೇಳಿದ್ರೆ, ಈಗ ಈ ಕಾರ್ಬನ್ ಫೈಬರ್ ದೋಟಿಯ ಒಂದು ವಿಶೇಷತೆ ಏನು? ನಮ್ಮ ಸಾಂಪ್ರದಾಯಿಕ ಈ ಬಿದಿರಿನ ಒಂದು ದೋಟಿಯನ್ನು ಉಪಯೋಗಿಸ್ತಾ ಇದ್ವಲ್ಲ ಮೊದಲೆಲ್ಲ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದರ ಒಂದು ಅನುಕೂಲತೆ ಏನು, ಏನೇನು ಸಮಸ್ಯೆಗಳಿವೆ ಇದರಲ್ಲಿ? ಈಗ ನೀವು ಹೇಳಿದಾಗೆ ಬಿದಿರಿನ ದೋಟಿನ ನಾನು ಮಾಡ್ಕೊಳ್ತಿದ್ದೆ. ಈಗ 10-20 ಫುಟಿಂದು ಹಿಂಗೆ ಮಾಡಿದೆ. ಆದ್ರೆ ಅಡಿಕೆ ಮರ ದಿನ ದಿನಕ್ಕೂ ಬೆಳೀತಾ ಹೋಗ್ತದೆ, ತೆಂಗಿನ ಮರ ಎತ್ತರ ಆಗ್ತಾ ಹೋಗ್ತದೆ. ಆಮೇಲೆ ಆವಾಗಿನ ಪ್ರಯೋಗ ಬಿದಿರಿಂದ ಅಲ್ಯೂಮಿನಿಯಂ ದೋಟಿ ಬಂತು. ಅಲ್ಯೂಮಿನಿಯಂ ಹಂಗೆ 10-20-30 ಫುಟ್ ಎಲ್ಲ ಮಾಡಿದೆ. ಆದರೆ ಅವೆಲ್ಲ ಸಿಕ್ಕಾಪಟ್ಟೆ ಶಕ್ತಿ ಬೇಕು, ವಜ್ರ ಇರ್ತಿದ್ವು, ಮತ್ತೆ ಹಾಳಾಗೋದು, ಒಟ್ಟು ಜೀವಕ್ಕೆ ತ್ರಾಸಾಗ್ತಿತ್ತು ಅದು. ಆದರೆ ಫೈಬರ್ ದೋಟಿ ಬಂದಮೇಲೆ ಬಹಳ ಉಪಕಾರಿಯಾಗಿದೆ. ಅದನ್ನ ಕಂಡಿಡಿದವನಿಗೆ ಕೃತಜ್ಞತೆ ಹೇಳಲೇಬೇಕು ನಾವು. ಈಗ ಅದು 80 ಫುಟಿನ ತನಕ ಎತ್ತರದವರಿಗೆ ನಾವು ವಿಸ್ತರಣೆ ಮಾಡಬಹುದು. ಆ ದೋಟಿ ಅಗ್ದಿ ಹಗುರ, ತಾಳಿಕೆ ಮತ್ತು ಬಾಳಿಕೆ ಇದೆ. ಸ್ವಲ್ಪ ಕೊಂಚ ದರದಲ್ಲಿ ಏರಿದೆ. ಅಂದರೆ ಸಾಧಾರಣ ವ್ಯಕ್ತಿಗೆ ಅದನ್ನ ಕೊಂಡ್ಕೊಳ್ಳೋದು ಬಹಳ ಕಷ್ಟ. ಅದು 70,000-80,000 ರೂಪಾಯಿ ಬೀಳ್ತದೆ. ಆದರೆ ಸರ್ಕಾರದಿಂದ ಈಗ ಬಡ ರೈತನಿಗೆ ಉಪಯೋಗ ಆಗಲಿ ಅಂತ ಸಬ್ಸಿಡಿಯನ್ನು ಸಹಿತ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಉತ್ತಮ ದರ್ಜೆದು ನಾವು ಎಲ್ಲ ಸಾಧಾರಣ ರೈತನು ಈಗ ಕೊಂಡ್ಕೊಳ್ಬಹುದು. ಏನ್ ಸಾಮಾನ್ಯವಾಗಿ ಹೇಳುವಂತದ್ದು 1 ಅಡಿ ಉದ್ದ ಇದ್ರೆ 1,000 ರೂಪಾಯಿ ಅಂತ. ಹೌದು, ಅದೇ ಲೆಕ್ಕಾಚಾರದ ಮೇಲೆ. ಆದರೆ ನಮ್ಮ ತಾಳಿಕೆನೂ ಬರ್ತದೆ, ಬಾಳಿಕೆನೂ ಬರ್ತದೆ ಅದು. ನೀವು ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ಈ ಒಂದು ಕಾರ್ಬನ್ ಫೈಬರ್ ದೋಟಿಯನ್ನು ಬಳಕೆ ಮಾಡ್ತಾ ಇದ್ರಿ, ಏನೇನು ಅನುಕೂಲತೆ ಇದೆ ಮತ್ತು ಇದನ್ನು ಬಳಕೆ ಮಾಡುವಾಗ ಏನನ್ನು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ? ಈಗ ಬಳಕೆ ಮಾಡುವುದಾದ್ರೆ ತೀರ ಹಗುರವಾದ್ದು, ಆದರೆ ಕರೆಂಟ್ ಲೈನ್ ಅಂತ ಇದ್ದಲ್ಲಿ ಅದನ್ನು ಬಹಳ ನಾವು ಹುಷಾರಿಬೇಕು. ಕರೆಂಟ್ ಲೈನ್ ಇದು ಫೈಬರ್ ಅಲ್ಯೂಮಿನಿಯಂ ಆಗಿರೋದ್ರಿಂದ ಅವನಿಗೆ ಶಾಕ್ ಹೊಡೆಯೋ ಚಾನ್ಸ್ ಇದೆ. ಹಾಗಾಗಿ ಕರೆಂಟ್ ಲೈನ್ ಇದ್ದಲ್ಲಿ ಮಾತ್ರ ಅದನ್ನು ಬಾಗಿಸಿಕೊಂಡು ಗಿಡ್ಡ ಮಾಡಿಕೊಂಡೇ ತಗೊಳ್ಬೇಕಾಗ್ತದೆ. ಮತ್ತೆ ತೀರಾ ಹಗುರದಿಂದ ನಮಗೆ ಒಂದ್ಬಂದಿಗೆ ತಗೊಂಡು ಹೋಗ್ಬೋದು. ತೋಟದಲ್ಲಿ ಎಷ್ಟು ಬೇಕಾದ್ರೂ ಗಿಡ್ಡ ಮಾಡ್ಕೊಳ್ಬಹುದು, ಎಷ್ಟು ಬೇಕಾದ್ರೂ ಉದ್ದ ಮಾಡ್ಕೊಳ್ಬಹುದು. ಹಾಗಾಗಿ ಒರಿಜಿನಲ್ ಉದ್ದ ಇರೋದು 6 ಫೀಟ್. ಹೌದು, 6 ಫೀಟ್. ಅದು 6 ಫೂಟಿಂದ 80 ಫೂಟಿನ ತನಕ ಅದನ್ನು ಬೆಳೆಸಬಹುದು. ಎಷ್ಟು ಬೇಕಾದ್ರೂ ಗಿಡ್ಡ ಮಾಡ್ಕೊಳ್ಬಹುದು. ಹಾ ಹೌದು, ಹಾಗಾಗಿ ಅದು ನಮಗೆ ಅತ್ಯಂತ ಕಡಿಮೆ ಶ್ರಮದಲ್ಲಿ ಜಾಸ್ತಿ ಕೆಲಸ ಮಾಡಬಹುದು ತೋಟದಲ್ಲಿ. ಈಗ ಹೆಚ್ಚು ಎತ್ತರ, ಈಗ 70-80 ಫೀಟ್ ಉದ್ದಕ್ಕೂವರೆಗೂ ಮಾಡಿದಾಗ ಅದು ಬಾಗ್ತದೆ ಅಂತ ಹೇಳ್ತಾರಲ್ಲ, ಬಳುಕ್ತದೆ ಅಂತ ಹೇಳಿ, ಅದಕ್ಕೆ ಏನು ಉತ್ತರ? ತೀರ ಉದ್ದಾದಾಗ ಬಳಕು ಸಹಜ ಅದು. ಆದರೆ ನಮ್ಮದು ನಾವು ಕೊನೆ ಕೊಯ್ಯೋರಿಗೆ ಅದ್ರ ಟ್ರಿಕ್ಸ್ ಎಲ್ಲ ಗೊತ್ತಿರಬೇಕು. ಯಾವ ಬದಿಗೆ ಭಾಗದಾಗ ನಾವು ಯಾವ ಬದಿಗೆ ಒಲೆ ಹಿಡ್ಕೊಳ್ಬೇಕು, ಅಥವಾ ಎಕ್ಕದಮ್ ಎತ್ತರ ಅದು ಕಾಲ್ಗೆಲು ಸಹಿತ ಇಳ್ಕೊಳ್ಬೇಕು ಬ್ಯಾಲೆನ್ಸಿಗೆ. ಬ್ಯಾಲೆನ್ಸ್ ಮುಖ್ಯ ಅದಕ್ಕೆ. ಅದು ನಮಗೆ ಆ ಕೆಲಸ ಮಾಡ್ತಾ ಮಾಡ್ತಾ ಅನುಭವ ಆಗ್ತದೆ. ಹಾಗಾಗಿ ಅದನ್ನು ಬಲ್ಲವನಿಗೆ ಅದ್ರ ತಿಳಿದಿರ್ತದೆ ಅಷ್ಟೇ ಅಲ್ಲ. ಇದಕ್ಕೆ ನಿರ್ದಿಷ್ಟವಾಗಿ ಏನಾದರೂ ತರಬೇತಿ ಬೇಕಾಗ್ತದ? ತರಬೇತಿ ಸ್ವಲ್ಪ ಮಟ್ಟಿಗೆ ಬೇಕು. ಎಂತಕಂದ್ರೆ ಬರೇ ಕೊನೆ ಕೊಯ್ಯೋದೊಂದೇ ಅದ್ರ ಕೆಲಸ ಅಲ್ಲ, ಮದ್ದು ಹೊಡಲಿಕ್ಕೆ ಬರ್ತದೆ. ಮಳೆಗಾಲದಲ್ಲಿ ನಮ್ಮ ಅಡಿಕೆ ತೋಟಕ್ಕೆ ಕೊಳೆ ರೋಗ ಅಂತ ಬರ್ತದೆ, ಮತ್ತೆ ಈಗ ಎಲೆ ಚುಕ್ಕಿ ರೋಗ ಅಂತ ಬಂದಿದೆ, ಅದಕ್ಕೆಲ್ಲ ಸಂಪೂರ್ಣವಾಗಿ ಮದ್ದು ಹೊಡಿಲೇಬೇಕು. ಅದಕ್ಕೆ ಸ್ವಲ್ಪ ತರಬೇತಿ ಬೇಕಾಗ್ತದೆ. ಎಂತಕಂದ್ರೆ ಅದಕ್ಕೆ ಬರೇ ದೋಟಿ ಒಂದೇ ಅಲ್ಲ, ಅದಕ್ಕೆ ಔಷಧಿ ಸಿಂಪಡಣೆಗೆ ಪಕ್ಕದಲ್ಲಿ ಒಂದು ತುದಿವರೆಗೂ ಒಂದು ವಯರ್ ಇರ್ತದೆ ಸೊಪ್ಪೂರೊಂದು, ಆ ವಯರ್ ಎಲ್ಲ ಬ್ಲಾಕ್ ಆಗಬಾರ್ದು, ಅದಕ್ಕೆ ಸಂಬಂಧಪಟ್ಟು ಏನಾದ್ರು ಒಂದು ತಿಳ್ಕೊಂಡು ಬಿಡ್ಬೇಕು. ಹಾಗೆ ಮಾಹಿತಿ ಬೇಕು, ಅದಕ್ಕೆ ತರಬೇತಿನೂ ಬೇಕು. ಈ ಫೈಬರ್ ದೋಟಿಯಲ್ಲಿ ಅಡಿಕೆ ಗೊನೆ ಕೊಯ್ಯುವಾಗ ಏನೇನು ತೊಂದರೆಗಳು ಅಥವಾ ಏನೇನು ಸಮಸ್ಯೆಗಳು ಬರ್ತವೆ? ಒಂದನೇದಾಗಿ ತೋಟದಲ್ಲಿ ದೋಟಿ ತಗೋದಾಗ ಬಾಳೆ ಮರ ಇರ್ತದೆ, ಆ ಬಾಳೆ ಮರ ನಾವು ಹೆಡ್ಬಾಳೆ ಮಾಡ್ಕೊಳ್ತೇವೆ ಮಳೆಗಾಲದಲ್ಲಿ, ಮದ್ದು ಹೊಡಿಬೇಕಿದ್ರೆ ಹೆಡ್ಬಾಳೆ ಮಾಡಿದಾಗ ಹೆಡ ಕಡಿಮೆ ಇರ್ತದೆ, ದಾಟಿಸ್ಕೋಬಹುದು. ಬಹಳ ಬಾಳೆ ಇದ್ರೆ ನಾವು ಒಂದು ಮರದಿಂದ ಮತ್ತೊಂದು ಮರಿ ನಮಗೆ ದಾಟಿಸ್ಲಿಕ್ಕೆ ಆಗೋದಿಲ್ಲ, ಆ ಸಮಸ್ಯೆ ಉಂಟು. ಮತ್ತೆ ಎರಡನೇದಾಗಿ ಸಮಸ್ಯೆಗಳು ಬಹಳ ಉಂಟು. ಎಂತಕಂದ್ರೆ ಕೊನೆ ಕೊಯ್ಯುವಾಗ ಮೈ ಮೇಲೆ ಬೀಳೋ ಚಾನ್ಸ್ ಇರ್ತದೆ ಕೊನೆ, ಅದು ನಾವು ಹುಷಾರಿಂದ ಜಾಗ್ರತೆಯಿಂದ ಇರಬೇಕು. ಆ ದೋಟಿ ಬಹಳ ಉದ್ದಿರೋದ್ರಿಂದ ನಾವು ಒಂದು 5 ಫೂಟ್ 6 ಫೂಟ್ ಅಂತರದಲ್ಲಿ ಇಟ್ಕೊಂಡು ಕೊಯ್ಬಹುದು, ಮರದ ಏಕದಮ್ ಮರದ ಬುಡುದಲ್ಲೇ ಹೋಗಿ ಕೊಯ್ಬೇಕಂತ ಇರುವುದಿಲ್ಲ. ಮತ್ತೆ ಕೊನೆ ಒಂದು ಮೈ ಮೇಲೆ ಬೀಳೋದು. ಎರಡನೇದಾಗಿ ಆ ಕೊನೆಗೆ ತಾಗೆ ಸಿಂಗಾರ ಇರ್ತದೆ, ಆ ಸಿಂಗಾರಕ್ಕೆ ಒಂದು ಚೂರು ಟಚ್ ಆದರೆ ಆ ಸಿಂಗಾರ ಹಾಳಾಗ್ಬಿಡ್ತದೆ. ಹಾಗಾಗಿ ಅದು ಸ್ವಲ್ಪ ಕಣ್ಣು ಸರಿ ಇರಬೇಕು, ತೀರಾ ವಯಸ್ಸಾದವರಿಗೆ ಕೊಯ್ಲಿಕ್ಕೆ ಆಗೋದಿಲ್ಲ, ದೂರದೃಷ್ಟಿ ಚೆನ್ನಾಗಿರಬೇಕು. ಎಂತಕಂದ್ರೆ ಸಿಂಗಾರಕ್ಕೂ ಕೊನೆಗೂ ಇರುವ ಡಿಸ್ಟೆನ್ಸ್ ಅವನಿಗೆ ಗೊತ್ತಿರಬೇಕು, ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಕೊಯ್ಬೇಕು. ಈಗ ಗೊನೆ ಕೊಯ್ದ ನಂತರ ಅದು ಅದರಲ್ಲೇ ಈ ಫೈಬರ್ ದೋಟಿಯಲ್ಲೇ ಜಾರ್ಕೊಂಡು ಬರುವ ಸಾಧ್ಯತೆ ಇರ್ತದೆ? ಹೌದು, ಆ ಚಾನ್ಸು ಇರ್ತದೆ. ಫೈಬರ್ ದೋಟಿ ಕತ್ತಿ ಚಂದ್ರಾಕಾರದಲ್ಲಿ ಇರ್ತದೆ, ಅದಕ್ಕೇನಾದರೂ ಕೊನೆನೇ ಸಿಕ್ಕಾಕೋಬಿಟ್ರೆ ಅವಾಗ ಕೊನೆ ತಗೊಂಡು ಮುರಿಯೋ ಚಾನ್ಸು ಇರ್ತದೆ ದೋಟಿ. ಹೌದು, ಆ ನೆಲಕ್ಕೆ ಬೀಳ್ತದೆ. ಅದೆಲ್ಲ ನಾ ಹೇಳದ್ನಲ್ಲಿ ಹುಷಾರಿರ್ಬೇಕು, ಅದಕ್ಕೆ ಕಲ್ತವನೇ ಅಂದ್ರೆ ನ್ಯಾಕ್ ಬೇಕು, ಸ್ವಲ್ಪ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಈಗ ಇದೇ ದೋಟಿಯನ್ನು ಉಪಯೋಗಿಸಿಕೊಂಡು ಮದ್ದನ್ನು ಕೂಡ ಬಿಡಬಹುದು ಅಂತ ಹೇಳಿದ್ರಿ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಹಾ, ಮದ್ದು ಸಿಂಪರಣೆ ಅಂದ್ರೆ ನಾವು ಅಡಿಕೆ ತೋಟಕ್ಕೆ ತುತ್ತ ಸುಣ್ಣ ಹೊಡಿತೇವೆ ಒಂದೇದಾಗಿ, ಮತ್ತೆ ಈಗ ಎಲೆ ಚುಕ್ಕಿ ರೋಗ ಬಂದಿರೋದ್ರಿಂದ ಅದಕ್ಕೂ ಸಪರೇಟ್ ಔಷಧಿ ಬರ್ತದೆ. ಅದಕ್ಕೆ ಹಿಂದೆಲ್ಲ ಮಿಷನ್ ಇರಲಿಲ್ಲ, ಅವಾಗ ಕೊಳೆ ಪಂಪ್ ಅಂತ ಇರ್ತಿತ್ತು, ಕೊಳೆ ಪಂಪನ ಹೊಡೆದು ಔಷಧಿ ಮೇಲೆ ಹೋಗ್ತಿತ್ತು. ಈಗ ಹಂಗಿಲ್ಲ, ಮಷಿನ್ಗಳು ಬಂದಿದೆ, ಸಣ್ಣ ಸಣ್ಣ ಪೆಟ್ರೋಲ್ ಪಂಪು, ಆಮೇಲೆ ವಿದ್ಯುತ್ ಅಳವಡಿತ ಬಂದಿದೆ, ಚಾರ್ಜರ್ ಬ್ಯಾಟ್ರಿ ಬಂದಿದೆ. ಹೀಗಾಗಿ ಅವ್ರ ಮೂಲಕವಾಗಿ ನಾವು ಸಿಂಪರಣೆ ಮಾಡಬಹುದು ಮದ್ದನ್ನು. ಮದ್ದು ಸಿಂಪರಣೆ ಮಾಡಬೇಕಾದ್ರೆ ಸ್ವಲ್ಪ ಜನ ಜಾಸ್ತಿ ಬೇಕಾಗ್ತದೆ. ಎಂತಕಂದ್ರೆ ನಾವು ವೈರ್ ಮುಖಾಂತರ ಹೋಗೋದಕ್ಕೆ ಆ ಬಾಲವನ್ನು ಅತ್ಲಾಗಿತ್ಲ ಎಳ್ಲಿಕ್ಕೆ ಒಬ್ಬರಬೇಕು, ಮದ್ದು ಕರಳಿಕ್ಕೆ ಒಬ್ಬರಬೇಕು, ಹೀಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಬೇಕು. ಈ ಕೊನೆ ಕೊಯ್ದಕ್ಕಿಂತ ಮದ್ದು ಹೊಡೆದು ಶ್ರಮ ಜಾಸ್ತಿ, ಶ್ರಮ ಅದಕ್ಕೆ ಜಾಸ್ತಿ. ಎಂತಕಂದ್ರೆ ಆ ವಾಯರ್ ವೇಟ್ ಇರ್ತದೆ, ಆ ಮದ್ದು ಅದು ತುದಿ ತನಕ ಹೋಗ್ಬೇಕಲ್ಲ ಅಡಿಕೆ ಮರದವರಿಗೆ, ಅಷ್ಟು ಭಾರವನ್ನು ನಾವು ಹೊತ್ಕೊಳ್ಬೇಕು, ಆ ದೋಟಿನೂ ಹೊತ್ಕೊಳ್ಬೇಕಾಗ್ತದೆ. ಹೀಗಾಗಿ ಅದು ಅತ್ಯಂತ ಶ್ರಮದಾಯಕ. ಅದು ಮತ್ತು ಮಳೆಗಾಲದಲ್ಲೂ ಆ ಕೆಲಸ, ಈ ಗಟ್ಟಿ ಇರುವುದಿಲ್ಲ ನೆಲ, ನಾವು ಎಲ್ಲರೂ ಜಾರ್ ಬೀಳೋ ಚಾನ್ಸ್ ಇರ್ತದೆ ಕಾಲ್ಗಲ್ಲಿ, ಈಗೆಲ್ಲ ಇರ್ತದೆ ಅದು. ಈಗ ಫೈಬರ್ ದೋಟಿಯಿಂದ ಅಡಿಕೆ ಗೊನೆ ಕೊಯ್ಯುವುದರಿಂದಾಗಿ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ? ಒಂದನೇದಾಗಿ ನಾವು ಜನರ ಹುಡುಕು ಕೆಲಸ ತಪ್ಪುತ್ತದೆ. ಈಗ ಅದು ಒಂದು ಶ್ರಮದಾಯಕ ಕೆಲಸ ಮರ ಹತ್ತದು, ಮತ್ತು ಮಾರಣಾಂತಿಕ ಕೆಲಸ, ಅದು ಜೀವ ಭಯ ಇರ್ತದೆ ಒಂದನೇದಾಗಿ. ಮತ್ತೊಂದು ಪಾಯಿಂಟ್ ಅಂದ್ರೆ ಸಿಕ್ಕಾಪಟ್ಟೆ ದುಬಾರಿ. ಈಗ ಮರ ಹತ್ತುವನಿಗೆ 2,000 ರಿಂದ 2.5 ಸಾವಿರ ರೂಪಾಯಿ ಒಂದು ದಿನ ಕೊಡಬೇಕಾಗ್ತದೆ, ಮತ್ತೆ ಆ ಮರ ಹತ್ತುವರ ಸಂಖ್ಯೆ ಕೊನೆಗೌಡ ಅಂತ ನಾವು ಏನು ಹೇಳ್ತೀವಿ, ಅವ್ರ ಸಂಖ್ಯೆ ತೀರಾ ಕಡಿಮೆ ಇದೆ. ಅವ್ರು ಎಷ್ಟು ಜನ ಅಂತ ಹೋಗ್ತಾರೆ, ಅವ್ರ ಸಂಖ್ಯೆ ವಿರಳ ಆಗಿದ್ದಕ್ಕೆ ನಾವು ದೋಟಿ ಮೊರೆ ಹೋಗಬೇಕಾದ ಅನಿವಾರ್ಯ. ಆಮೇಲೆ ಈಗ ಯಾಂತ್ರೀಕರಣದ ಭಾಗವಾಗಿ ನೀವು ಕೈಗಾಡಿಯನ್ನು ಕೂಡ ಇಟ್ಟುಕೊಂಡಿದ್ರಿ, ಜೊತೆಗೆ ನಿಮ್ಮ ವ್ಯಾನ್ಗಳನ್ನು ಕೂಡ ತೋಟದ ಒಳಗಡೆ ಸಂಚಾರಕ್ಕಾಗಿ ತಗೊಂಡು ಹೋಗ್ತಾ ಇದ್ರಿ, ಇದರ ಬಳಕೆಯಿಂದ ಯಾವ ರೀತಿ ನಿಮ್ಗೆ ಉಪಯೋಗ ಆಗಿದೆ? ಈಗ ನನ್ನ ಅಡಿಕೆ ತೋಟದಲ್ಲಿ ಮೇನ್ ಆಗಿ ರಸ್ತೆ ಮಾಡ್ಕೊಂಡಿದ್ದೇನೆ, ಟ್ರ್ಯಾಕ್ಟರ್ ಹೋಗ್ಲಿಕ್ಕೆ ಮತ್ತೆ ನಮ್ಮ ಓಮಿನಿ ಹೋಗ್ಲಿಕ್ಕೆ ಹಾಗೂ ಒಂದು ಪುಟ್ಟ ಕೈಗಾಡಿ ಇದೆ ಹೋಗ್ಲಿಕ್ಕೆ. ಇದು ಕೂಲಿಕಾರರ ಒಂದು ಅನಿವಾರ್ಯತೆ, ನನಗೆ ಕೂಲಿಕಾರರು ಸಿಗುವುದಿಲ್ಲ, ಮತ್ತೆ ಕೂಲಿ ವೆಚ್ಚ ಅಪಾರ. ಈಗ ಒಂದು 10 ಕೂಲಿ ಸಂಖ್ಯೆ 1,000 ಮುಟ್ಬಹುದು, ಈಗ ಆ ವ್ಯವಸ್ಥೆ ಇದೆ. ಹಾಗಾಗಿ ನಾವು ವಾಹನ ಯಂತ್ರೋಪಕರಣ ಮಾಡಿದ್ರೆ ನಮಗೆ ಅದು ಉಳಿತದೆ, ಕೂಲಿಕಾರರ ಹಣವನ್ನು ನಾವು ನಮಗೆ ನಾವು ಉಳಿಸ್ಕೋಬಹುದು. ಆ ದೃಷ್ಟಿಯಿಂದ ಯಂತ್ರಗಳನ್ನು ನಾನು ಖರೀದಿ ಮಾಡಿದ್ದು. ಆಮೇಲೆ ಈಗ ತೋಟದಲ್ಲಿ ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಹಟ್ಟಿ ಗೊಬ್ಬರದ ಬಳಕೆ ಮಾಡುವಂತಹದ್ದಾಗಬಹುದು ಅಥವಾ ಮಣ್ಣಿನ ಒಂದು ನಿರ್ವಹಣೆ ಮಾಡುವಂತಹದ್ದಾಗಬಹುದು, ಇದರ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಮಾಡ್ತಾ ಇದ್ರಿ? ಈಗ ಒಂದು ಕಾಲದಲ್ಲಿ ನಮ್ದು ಜಮೀನೆಲ್ಲ ಗದ್ದೆ ಆಗಿತ್ತು, ಆಮೇಲೆ ತೋಟ ಮಾಡಿದ್ವಿ ನಾವು. ಅದು ಮಣ್ಣು, ಗದ್ದೆ ಮಣ್ಣು ಯಾವಾಗಲೂ ಹೆಚ್ಚಾಗಿ ಸವಕಳಿ ಹೊಂದಿರ್ತದೆ. ಅದ್ರ ಹೌದು, ಅದರಲ್ಲಿ ಎಲ್ಲ ಅಂಶಗಳು, ಹುಳಿ ಅಂಶ ಜಾಸ್ತಿ, ಎಲ್ಲ ಬಳ್ಕೊಂಡು ಹೋಗಿರ್ತದೆ. ಹಾಗಾಗಿ ಪೋಷಕಾಂಶಗಳ ಕೊರತೆ ಆಗೋದು ಸಹಜ, ಹೊಸ ಮಣ್ಣು ಬೇಕಾಗ್ತದೆ. ನಾವು ಅಡಿಕೆ ಮರಕ್ಕೆ ವರ್ಷ ವರ್ಷ ಹೊಸ ಮಣ್ಣು ಕೊಡಲೇಬೇಕು. ಹೌದು, ಅಥವಾ ವರ್ಷ ಬಿಟ್ಟು ವರ್ಷ ಕೊಡಲೇಬೇಕು. ಮಣ್ಣೇ ಮೇನ್, ಅದಕ್ಕೆ ಗೊಬ್ಬರ ಒಂದು ವೇಳೆ ಕೊಡೋದಿಕ್ಕೆ ಲೇಟ್ ಆದರೂ ಮಣ್ಣು ಕೊಟ್ಟರೆ ಬಹಳ ಆ ಮಣ್ಣಲ್ಲಿರೋ ಅಂಶ ತಗೊಳ್ತದೆ ಅದು. ಮತ್ತು ನೀರು, ನೀರು ಗೊಬ್ಬರ, ನಮ್ಮಲ್ಲಿ ನಾವು ಹೈನುಗಾರಿಕೆ ಇರೋದ್ರಿಂದ ಆಕಳು ಬೇಕು, ಗೊಬ್ಬರ ಬೇಕಷ್ಟು ಆಗ್ತದೆ ನಮ್ಮ ದೊಡ್ಡಿ ಗೊಬ್ಬರ. ಹಾಗಾಗಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಉಳಿದಂಥ ರಾಸಾಯನಿಕ ಕಾಂಪೋಸ್ಟ್ ಯಾವುದು ಬೇಡ ನಮಗೆ. ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ ಒಂದೇ ಸಾಕಾಗ್ತದೆ. ನಾವೆಲ್ಲ ತೋಟಕ್ಕೂ ಅದನ್ನೇ ಹಾಕ್ತೇವೆ. ಒಂದು ವರ್ಷದಲ್ಲಿ ಇಡೀ ತೋಟಕ್ಕೆ ಬರ್ತದೆ ಗೊಬ್ಬರ? ಹೌದು, ಇಡೀ ತೋಟಕ್ಕೆ ಬರ್ತದೆ. ಹಾಂ, ಅಷ್ಟು ಗೊಬ್ಬರ ಮಾಡಲೇಬೇಕು ನಾವು. ಸಾಗಟಕ್ಕೆ ನೀವು ವ್ಯಾನ್ ಬಳಸಿ? ಸಾಗಟಕ್ಕೆ ವ್ಯಾನ್ ಬಳಕೆ ಮಾಡ್ತೇವೆ, ಟ್ರ್ಯಾಕ್ಟರ್ ಬಳಕೆ ಮಾಡ್ತೇವೆ. ಹಾಗಾಗಿ ಪ್ರತಿ ವರ್ಷ ಹಾಕಲೇಬೇಕು, ಯಾಕಂದ್ರೆ ಬೇರೆ ಯಾವುದೇ ಥರ ನಾವು ಗೊಬ್ಬರ ಬಳಸೋದಿಲ್ಲ. ಹಾಗಾಗಿ ದೊಡ್ಡ ಗೊಬ್ಬರ ನಾವು ಕೊಡಲೇಬೇಕು, ಕೊಡ್ತೀವಿ ಅದನ್ನ. ಆಮೇಲೀಗ ಈ ನೀರಿನ ಒಂದು ನಿರ್ವಹಣೆಯ ಬಗ್ಗೆ ಹೇಳಿಗ, ಎಷ್ಟು ನೀರು ಕೊಡಬೇಕು ಮತ್ತು ಬೇಸಿಗೆಯಲ್ಲೆಲ್ಲ ನೀರು ಕೊಡುವಂಥ ವ್ಯವಸ್ಥೆ ಎಲ್ಲ ಹೇಗೆ? ಹಾಂ, ಈಗ ನಮ್ಮದು ಮಳೆ ಆಶ್ರಿತ ಜಮೀನಲ್ಲ, ನೀರಾವರಿ ಬೇಕೇ ಬೇಕು. ಎರಡು ಬೋರ್ವೆಲ್ ಇದೆ ನಮ್ಮದು. ಬೋರ್ವೆಲ್ ಮುಖಾಂತರ ಡ್ರಿಪ್ ಇರಿಗೇಷನ್ ಮಾಡಿದ್ದೇವೆ. ಎಲ್ಲ ಮರಕ್ಕೂ, ಪ್ರತಿ ಅಡಿಕೆ ಮರಕ್ಕೂ ಒಂದೊಂದು ಕೊಳವೆ ಡ್ರಿಪ್ಪು. ಡ್ರಿಪ್ನಿಂದಾಗಿ ಬಹುಶಃ 6 ತಿಂಗಳ ನೀರು ಕೊಟ್ಟರೆ ಸಾಕಾಗ್ತದೆ ನಮಗೆ. ಬೇಸಿಗೆಯಲ್ಲಿ ಮಾತ್ರ ನೀರು ಕೊಡೋದು, ಉಳಿದಂತೆ ಚಳಿಗಾಲದವರೆಗೆ ತಂಪಿರ್ತದೆ ತೋಟದಲ್ಲಿ. ಪ್ರತಿ ದಿವಸ ನೀರು ಕೊಡ್ತಿರೋ ಹೇಗೆ? ಹೌದು, ದಿನ ಬಿಟ್ಟು ದಿವಸ ಕೊಡ್ತೇವೆ. ಹಾಂ, ಒಂದೇ ಸಲ ಎಲ್ಲ ಮರಕ್ಕೂ ಕೊಡ್ಲಿಕ್ಕೆ ಆಗುದಿಲ್ಲ, ಪಾರ್ಟಿಷನ್ ಮಾಡ್ಕೊಳ್ತೇವೆ. ದಿನ ಬಿಟ್ಟು ದಿವಸ ಅಥವಾ 3 ದಿವಸಕ್ಕೆ ಒಂದ್ಸಲ ಪಾಳಿ ಬರ್ತದೆ. ಆದ್ರೆ ಬೇಸಿಗೆಯಲ್ಲಿ ನೀರು ಕೊಡೋದ್ರೆ ಆಗುದೇ ಇಲ್ಲ, ನೀರು ಕೊಡಲೇಬೇಕು. ಎಷ್ಟು ಗಟ್ಟಿ ಬಿಡಬೇಕು ನೀರು? ನೀರು ನಾವು ಬೋರ್ವೆಲ್ ಆಗಿದ್ದಕ್ಕೆ ಬೋರ್ವೆಲ್ನ ಒಂದು ಸಾಂದ್ರತೆ ಮೇಲೆ ಇರ್ತದೆ, 2 ಇಂಚು ನೀರು, 3 ಇಂಚು ನೀರು ಹಿಂಗಿರ್ತದೆ. ನಮ್ದು 2 ಬೋರ್ವೆಲ್, 2.5 ಇಂಚು ನೀರಿದೆ. ಒಂದು ಸಲ ಚಾಲು ಮಾಡಿದ್ರೆ ಒಂದು 800 ಗಿಡಕ್ಕೆ ಒಂದು ಸಲ ನೀರು ಹೋಗ್ತದೆ. ಹಾಗಾಗಿ ಒಂದೊಂದು ದಿವಸನೇ ನಾವು ಕೊಡ್ತೇವೆ ಪಾಳಿ ಪ್ರಕಾರ, ಒಂದೊಂದು ಇಡೀ ದಿವಸ ಚಾಲು ಮಾಡ್ತೇವೆ. ಈ ಒಂದು ಅಡಿಕೆ ಮರದ ಒಂದು ಬೇಡಿಕೆ ಎಷ್ಟು, ದಿವಸಕ್ಕೆ ಎಷ್ಟು ನೀರು ಬೇಕು ಅಂತ? ಹೆಚ್ಚಾಗಿ ಒಂದು 20 ಲೀಟರ್ ಅಂತೂ ನೀರು ಬೇಕು ಪ್ರತಿದಿನ. ಅದು ದಿನಕ್ಕಂತಲ್ಲ, ಅದು ತೇವಾಂಶ 6 ದ್ರೊಳಗೆ ಮತ್ತೆ ಕೊಡಬೇಕು ನಾವು. ತೇವಾಂಶ 6 ಬೇಕು ಯಾವಾಗಲೂ, 6 ದಂಗೆ ಕೊಡಬೇಕು. ತೇವಾಂಶ ಜಾಸ್ತಿ ಆದರೂ ರೋಗ ಬರ್ತದೆ ಮತ್ತೆ. ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಈ ಕೊಳೆ ರೋಗ ಅಲ್ಲದೆ ಈ ಎಲೆ ಚುಕ್ಕಿ ರೋಗದ ಕೂಡ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಕೇಳಿದ್ವಿ. ನಿಮ್ಮಲ್ಲಿ ಹೇಗುಂಟು ಪರಿಸ್ಥಿತಿ ಮತ್ತು ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಈಗ ನಮಗೂ ಬಂದಿದೆ, ಎಲ್ಲವರಿಗೂ ಹಿಂದೂ ಇತ್ತು, ಅದು ಈಗ ಸ್ವಲ್ಪ ಪ್ರಚಲಿತದಲ್ಲಿದೆ. ಯಾವುದು? ಎಲೆ ಚುಕ್ಕಿ ರೋಗ. ಅದು ಈಗ ಒಂದು ಹಂತದಲ್ಲಿದೆ ನಮ್ದು, ತೀರಾ ಅತಿರೇಕ ಏನು ಆಗಲಿಲ್ಲ. ಆದ್ರೆ ನಾವು ವರ್ಷ ಔಷಧಿ ಹೊಡಿತೇವೆ. ಆ ರೋಗ ಬಂದ ಕ್ಷಣ ಅದಕ್ಕೆ ಸಪರೇಟ್ ಆಗಿ TSS ನಲ್ಲಿ ಒಂದು ಔಷಧಿ ಸಿಗ್ತದೆ. ಆದ್ರೆ ಅದು ಪದೇ ಪದೇ ಹೊಡಿಬೇಕು ಹೇಳ್ತಾರೆ. ಅದು ಸರಿಯಾಗಿ ಇನ್ನೂ ಅದಕ್ಕೆ ಅಂತ ಒಂದು ಔಷಧಿ ಕಂಡಿಡಿದಿಲ್ಲ ಯಾರು. ಅದಕ್ಕೂ ಬರ್ತದೆ, ಇದಕ್ಕೂ ಬರ್ತದೆ ಹೇಳಿ ಒಂದು ಔಷಧಿ ಕೊಡ್ತಾರೆ, ಅದನ್ನ ಹೊಡಿತಾ ಇದ್ದೇವೆ. ಮತ್ತೆ ನಾವು ಕೊಳೆ ರೋಗಕ್ಕೆ ಬಳಸುವಂತ ತುತ್ತ ಸುಣ್ಣನೂ ಅದಕ್ಕೆ ಪ್ರಯೋಗ ಮಾಡ್ತಾ ಇದ್ದೇವೆ. ಆದ್ರೆ ಮಾರಣಾಂತಿಕವಾಗಿ ಏನಿಲ್ಲ, ಇದು ಒಂದು ಲಿಮಿಟ್ ನಲ್ಲಿದೆ, ತೀರಾ ಅತಿರೇಕ ಆಗಲಿಲ್ಲ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ನೀವು ಹಾಕೊಂಡಿದ್ರಿ, ಇದರ ಬಗ್ಗೆ ಹೇಳಿ. ಕಾಳು ಮೆಣಸು ನಾವು ಪೊನ್ನೂರ್ ತಳಿಯನ್ನು ಹಾಕೊಂಡಿದ್ದೇವೆ. ಪ್ರತಿ ವರ್ಷನೂ ನೆಡ್ತೇವೆ, ಆದ್ರೆ ಕೊಳೆ ರೋಗ ಬರ್ತದೆ, ಅದಕ್ಕೂ ಸೊರಗು ರೋಗ ಬರ್ತದೆ, ಬೇರುಳ ರೋಗ ಬರ್ತದೆ, ಮತ್ತೆ ನಾನಾ ರೋಗಗಳಿದ್ದಾವೆ. ಆದರೆ ನಮ್ಮ ವಾತಾವರಣಕ್ಕೆ ಅಷ್ಟು ಹೊಂದ್ಕೊಂಡಿಲ್ಲ ಕಾಳು ಮೆಣಸು, ಅಷ್ಟು ಚೆನ್ನಾಗಾಗಿಲ್ಲ. ಆದರೂ ಮಿಶ್ರ ಬೆಳೆಯಾಗಿ ನಾವು ಅದನ್ನು ಇಟ್ಕೊಂಡಿದ್ದೇವೆ. ಹಾಂ, ಅದರಿಂದ ಏನು ಮಾ ದೊಡ್ಡ ಆರ್ಥಿಕ ವ್ಯವಸ್ಥೆ ನಮ್ದೇನು ಸುಧಾರಣೆ ಆಗಲಿಲ್ಲ, ಆದರೂ ಅದನ್ನ ಜೊತೆಗೆ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಬಾಳೆಯಿಂದಾಗಿ ಅಡಿಕೆ ತೊಗೊಂಡು ಏನು ತೊಂದರೆ ಆಗೋದಿಲ್ಲ? ಯಾವ್ದಾದ್ರು ಒಂದು ಲಿಮಿಟ್ನಲ್ಲಿದ್ದರೆ ಚಂದ. ಬಾಳೆ ಅತಿಯಾಗಿಬಿಟ್ರೆ ತೇವಾಂಶ ಜಾಸ್ತಿ ಬೇಕು, ಅಡಿಕೆ ಮರನ ಗೊಬ್ಬರನ್ನು ಅದೇ ತಿನ್ಬಿಡ್ತದೆ. ಹಾಗಾಗಿ ಲಿಮಿಟ್ನಲ್ಲಿರಬೇಕು. ಬಾಳೆಗೆ ಪ್ರತ್ಯೇಕವಾಗಿ ಡ್ರಿಪ್ ಅನ್ನು ಕೊಟ್ಟಿದ್ರ? ಬಾಳೆಗೆ ಡ್ರಿಪ್ ಅನ್ನು ಪ್ರತ್ಯೇಕವಾಗಿ ಕೊಟ್ಟಿಲ್ಲ. ಆದ್ರೂ ಬೇರು ವಿಶಾಲವಾಗಿ ಹರಡ್ತದೆ. ಯಾವುದು? ಬಾಳೆದು. ಅದು ಅಡಿಕೆ ಮರಕ್ಕೆ ನೀರು ಗೊಬ್ಬರ ಕೊಟ್ಟರೆ ಅದೇ ತಗೊಳ್ತದೆ. ಅಂದ್ರೆ 4 ಮರಕ್ಕೆ 1 ಬಾಳೆ ಮರದಂತೆ ನಾವು ಇಟ್ಟಿದ್ದೇವೆ, ಅಷ್ಟು ದೂರ ದೂರ ಇಟ್ಟಿದ್ದೇವೆ. ಮತ್ತು ಬಾಳೆ ಮರಕ್ಕೂ ನಾವು ಕೆಲಸ ಮಾಡಬೇಕಾಗ್ತದೆ, 1 ಮರಕ್ಕೆ 1 ಹಿಳ್ಳು ಮಾತ್ರ ಬಿಡಬೇಕು, ಉಳಿದಂತದ್ದು ತೆಗಿಬೇಕಾಗ್ತದೆ. ಆಮೇಲೆ ಈಗ ಕಾಡು ಪ್ರಾಣಿಗಳ ಹಾವಳಿ ಹೇಗಿದೆ ನಿಮ್ಮ ತೋಟದಲ್ಲಿ? ಕಾಡು ಪ್ರಾಣಿ ಅಂದ್ರೆ ಮಂಗಗಳ ಕಾಟ ಒಂದೇ ನಮಗಿರೋದು, ಮತ್ತೆ ಬಾಕಿ ಕಾಟ ಸ್ವಲ್ಪ ಕಡಿಮೆ ಇದೆ ಬಾಕಿ ಪ್ರಾಣಿದು. ಇಲ್ಲಿ ಅತಿಯಾದ ಕಾಡಿಲ್ಲ, ಈಗ ನಮ್ದು ಮಲೆನಾಡಿನ ಹೊರಭಾಗ ಆಗ್ತದೆ. ಹಾಗಾಗಿ ಅಷ್ಟೊಂದು ಕೋತಿಗಳ ಕಾಟ ಬಹಳ ಇದೆ, ನಾವು ಹೆದರ್ಸ್ತೇವೆ. ಪಟಾಕಿ ಹೊಡೆದೇನೋ ಆಕಾಶದಲ್ಲಿ ಗುಂಡು ಹಾರಿಸಿ ಏನೋ ಹೆದರ್ಸ್ತೇವೆ, ಹೋಗ್ತವೆ. ಕಾಡು ಪ್ರಾಣಿಗಳ ಜೊತೆಗೆ ಸಹಜೀವನ ಬೇಕಾಗಿದೆ. ಹೌದು ಹೌದು, ನಾವು ಯಾವಾಗಲೂ ಬಂದೂಕ್ ಇಟ್ಕೊಂಡು ಅವನು ಕೊಲ್ಲಿಕ್ಕೇನು ಹೋಗುದಿಲ್ಲ, ಹೆದರ್ಸ್ತೇವೆ, ಓಡಿಸ್ತೇವೆ ಅಷ್ಟೇ. ಅವು ಹೋದ್ರೂ ಮತ್ತೆ ಆ ಕಡೆ ಹೋಗ್ತವೆ, ಮತ್ತೊಂದು ವಾರ ಬಿಟ್ಟು ಬರ್ತವೆ ಅಷ್ಟೇ. ಮತ್ತೆ ಬಾಳೆ ಕೊನೆಗಳಿಗೆ ನಾವು ಚೀಲ ಕಟ್ತೇವೆ, ಹಾಂ, ಬಚಾವ್ ಆಗ್ಲಿಕ್ಕೆ. ಯಾಕಂದ್ರೆ ಬಂದು ಅವು ತಿನ್ನೋದಕ್ಕಿಂತ ಹೆಚ್ಚಾಗಿ ಮುರಿದು ಹಾಕೋದೇ ಜಾಸ್ತಿ. ಹಾಗಾಗಿ ಆ ಮಂಗಗಳಿಂದ ಬಾಳೆ ಕೊನೆ ಬಚಾವ್ ಮಾಡ್ಲಿಕ್ಕೆ ನಾವು ಪ್ಲಾಸ್ಟಿಕ್ ಚೀಲಗಳನ್ನ ಕಟ್ತೇವೆ. ಪ್ರತಿಯೊಂದಕ್ಕೂ ಕೂಡ ಕೊನೆಗೂ ಕೂಡ ಚೀಲ ಕಟ್ಟಬೇಕು, ಪ್ರತಿ ಕೊನೆಗೂ ಕಟ್ಟಲೇಬೇಕು. ಇಲ್ಲದ್ರೆ ಅವು ಬರಬಹುದು ಬರದೇ ಇರಬಹುದು, ನಮ್ಗೆ ಗೊತ್ತಾಗೋದಿಲ್ಲ, ಹಾಳು ಮಾಡ್ಬಿಡ್ತವೆ. ಹಾಗಾಗಿ ನಾವು ಕಟ್ಕೊಂಡು ಬಾಳೆ ಕೊನೆ. ಈಗ ಅಡಿಕೆ ಹಣ್ಣಾಗಿದ್ದನ್ನು ಕೊಯ್ದು ನೀವು ಒಣಗಿಸ್ತೀರಿ, ಚಾಲಿ ಅಡಿಕೆ ಮಾಡ್ತೀರಿ, ಬೇಯಿಸುವಂತ ಸಿಸ್ಟಮ್ ಇದೆಯಾ ಇಲ್ಲಿ? ಹಾಂ, ಬೇಯಿಸುವಂತ ಸಿಸ್ಟಮ್ ಇದೆ. ಅಡಿಕೆಯನ್ನ ಹಸಿ ಕೊನೆಯನ್ನು, ಹೌದು, ಹಸಿ ಕೊನೆಯನ್ನು ಬೇಯಿಸಿ ಅದನ್ನು ಒಣಗಿಸಿ ಅಡಿಕೆ ರೆಡಿ ಮಾಡ್ತೇವೆ. ಅದು ಕೆಂಪು ಅಡಿಕೆ ಅಂತ ಹೇಳ್ತೇವೆ. ಕೆಂಪು ಅಡಿಕೆಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಇದೆ, ಆದ್ರೆ ಕೆಲಸ ಜಾಸ್ತಿ ಅದು. ಹೌದು, ಈ ಚಾಲಿಯನ್ನು ಮಾಡುವಾಗ ನಮಗೆ ಸ್ವಲ್ಪ ಕೆಲಸ ಕಡಿಮೆ ಅನ್ನಿಸ್ತಿದೆ, ಎಂತಕಂದ್ರೆ ಅದಕ್ಕಿಂತ ಸಂಸ್ಕರಣೆ ಏನು ಇರುವುದಿಲ್ಲ. ಕೊಯ್ದು ಒಣಸುದು ಹಾಗೂ ಮಾರಾಟ ಮಾಡಬಹುದು. ಸ್ಟಾಕ್ ಕೂಡ ಇಟ್ಕೋಬಹುದು, ಸ್ಟಾಕ್ ಕೂಡ ಯಾವುದೋ ಇಟ್ಕೋಬಹುದು, ಅದಕ್ಕೆ ಔಷಧೋಪಚಾರ ಇದೆ. ಔಷಧೋಪಚಾರ ಇದೆ. ನಾವು ನೇರವಾಗಿ ಇಟ್ಕೊಂಡ್ರೆ ಒಂದು ವರ್ಷದೊಳಗೆ ಅಡಿಕೆ ಹಾಳಾಗೋ ಚಾನ್ಸ್ ಇರ್ತದೆ. ತೇವಾಂಶ ಜಾಸ್ತಿ ಇದ್ರೆ ನಾವು ಬೆಚ್ಚಗಿರೋ ಸ್ಥಳದಲ್ಲಿ ಅದಕ್ಕೂ ಔಷಧ ಅಂತ ಇದೆ, ಅದನ್ನ ಬೆಚ್ಚಗೆ ಮಾಡಿ ಇಟ್ಕೋಬೇಕಾಗ್ತದೆ. ರೇಟ್ ಬಂದಾಗ ಜಾಸ್ತಿ ರೇಟ್ ಬಂದ್ರೆ ಮಾರೋದು ಅಂತ. ಹಾಗೆ ಆಮೇಲೆ ಕೃಷಿಯ ಜೊತೆ ಜೊತೆಗೆ ನೀವು ಒಂದಷ್ಟು ಹೈನುಗಾರಿಕೆಯನ್ನು ಕೂಡ ಮಾಡ್ತೀರಿ, ನಿಮ್ಮ ತೋಟಕ್ಕೆ ಬೇಕಾಗಿರುವಂತಹ ಗೊಬ್ಬರವನ್ನೆಲ್ಲ ನೀವೇ ತಯಾರು ಮಾಡ್ಕೊಳ್ತೀರಿ ಅಂತ ಹೇಳಿದ್ರಿ, ಈ ಹೈನುಗಾರಿಕೆಯ ಬಗ್ಗೆ ಸ್ವಲ್ಪ ಹೇಳಿ. ಹೈನುಗಾರಿಕೆ ನಮ್ಮ ಊರಲ್ಲೇ ಹಾಲು ಉತ್ಪಾದಕರ ಸಹಕಾರಿ ಸಂಘ ಹತ್ತಿರದಲ್ಲೇ ಇದೆ, ಹಾಗಾಗಿ ನಮ್ಗೆ ಗೊಬ್ಬರ ಬೇಕು. ಕೊಟ್ಟಿಗೆ ನಮಗೆ ಅನಿವಾರ್ಯ, ಬೇಕೇ ಬೇಕು. ಎಂತಕಂದ್ರೆ ನಾವು ಕೊಟ್ಟಿಗೆಯಿಂದ ನಾವು ತೋಟದಲ್ಲಿರೋ ಹುಲ್ಲನ್ನು ದನಿ ತಿನ್ನಿಸ್ತೇವೆ, ದನ ಸಗಣಿ ಹಾಕ್ತವೆ, ಆ ಸಗಣಿಯನ್ನು ಗ್ಯಾಸಿಗೆ ಬಳಸ್ತೇವೆ. ನಮಗೆ ಗೊಬ್ಬರ ಗ್ಯಾಸ್ ಇದೆ. ಮನೆ ಬಳಕೆಗೆ ನಾವು ಯಾವಾಗಲೂ ಸಿಲಿಂಡರು ನಮಗೆ ಅವಶ್ಯ ಇರುವುದಿಲ್ಲ. ನಾವು ಯಾವಾಗಲೂ ಗ್ಯಾಸ್ನಲ್ಲೇ ಅಡುಗೆ ಮಾಡೋದು. ಇನ್ನು ಉರುವಲು, ಹಾಗಾಗಿ ಬಚ್ಚಲು ಒಲೆಗೆಲ್ಲರೂ ಉರುವಲು ತಗೊಳ್ತಾ ಬಿಟ್ಟರು ಉರುವಲು ನಮಗೆ ಬೇಕಾಗೋದಿಲ್ಲ. ಮತ್ತು ಗೊಬ್ಬರ ನಮ್ಗೆ ಅಡಿಕೆ ತೋಟಕ್ಕೆ ಗೊಬ್ಬರ ಬೇಕೇ ಬೇಕು, ಬಾಳೆಗೆ ಬೇಕು, ಎಲ್ಲ ತೆಂಗಿಗೆ ಬೇಕು, ತೆಂಗು ಇದೆ ನಮ್ಮದು, ಹಾಗಾಗಿ ಎಲ್ಲದಕ್ಕೂ ಗೊಬ್ಬರ ಬೇಕು. ಹಾಗಾಗಿ ಒಂದು 4 ಹಸು ನಮಗೆ ಯಾವಾಗಲೂ ನಾವು 4 ಹಸು ಕೊಡ್ತೇವೆ. ಹಾಲಿಗೂ ಆಯಿತು, ಗೊಬ್ಬರಕ್ಕೂ ಆಯಿತು, ಹಾಗೂ ಗ್ಯಾಸ್ ಇದಿಷ್ಟಕ್ಕೂ ಆಯಿತು. ಕೃಷಿಯ ಜೊತೆ ಜೊತೆಗೆ ಒಂದಷ್ಟು ಹವ್ಯಾಸಗಳನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ, ಬೇರೆ ಬೇರೆ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಕೂಡ ನೀವು ಪಾಲ್ಗೊಳ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಮತ್ತು ಜೊತೆಗೆ ಈ ಕವನವನ್ನು ಬರೆಯುವಂತಹ ಒಂದು ಹವ್ಯಾಸದ ಬಗ್ಗೆ ಹೇಳಿ. ನಾನು ಆಕ್ಚುಲಿ ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ರು, ನನಗೆ ಜರ್ನಲಿಸಂ ಮೇಲೆ ಬಹಳ ಆಸಕ್ತಿ ಇತ್ತು. ಪತ್ರಿಕೋದ್ಯಮದಲ್ಲಿ MA ಮಾಡಿದೆ. ಆಮೇಲೆ ಆ ವೃತ್ತಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಎಂತಕ್ಕಂಥ ನನ್ನ ಕೃಷಿ ವೃತ್ತಿ ನನಗೆ ಬಿಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಹವ್ಯಾಸಿ ಪತ್ರಕರ್ತ ಹೇಳಿ ಒಂದಿಷ್ಟು ಆರ್ಟಿಕಲ್ ಎಲ್ಲ ಬರೀತಿದ್ದೆ, ವರದಿ ಬರೀತಿದ್ದೆ ಹವ್ಯಾಸವಾಗಿ. ಆಮೇಲೆ ಸಾಹಿತ್ಯ ಪರಿಷತ್ನಲ್ಲಿ ನನ್ನನ್ನು ಅಧ್ಯಕ್ಷನ್ ಮಾಡಿದ್ರು, ಕಾರ್ಯದರ್ಶಿ ಮಾಡಿದ್ರು, ಗೌರವ ಅಧ್ಯಕ್ಷನ್ ಮಾಡಿದ್ರು. ಹೀಗೆ ನಾನಾ ಥರ ಹುದ್ದೆ ಬಂತು. ಕತೆ, ಕವನ, ಚುಟುಕು, ಕಾದಂಬರಿ, ಮಕ್ಕಳ ಕತೆ, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳು ನಾನು ಬಹಳಷ್ಟು ಪುಸ್ತಕಗಳನ್ನು ತಂದಿದ್ದೇನೆ. ಈಗಲೂ ನಿರಂತರವಾಗಿ ಬರಿತಾ ಇದ್ದೇನೆ. ಕೆಲವೊಂದು ಪ್ರಾತಿನಿಧಿಕ ಕವನವನ್ನು ನಮ್ಮ ಕೇಳುಗರಿಗೆ ಕೇಳಿಸಬಹುದಾ? ಹಾ, ಅಡ್ಡಿಲ್ಲ. ನಾನು ಈಗ ಮೊದಲಿಗೆ ಒಂದೆರಡು ಹನಿಗವನವನ್ನು ಓದ್ತೇನೆ. ನೋಡಿ, ರೈತ ನಮ್ಗೆ ವ್ಯವಸಾಯಕ್ಕೆ ಸಂಬಂಧಪಟ್ಟನೆ ಒಂದು ಹನಿಗವನ. ಜ್ವರ ಅಂತ ಹನಿಗವನದ ಶೀರ್ಷಿಕೆ. ಕೊಂಚ ಏರಿದರೂ ಅಡಿಕೆಯ ದರ, ಇಳಿಯುವುದು ಅಡಿಕೆ ಬೆಳೆಗಾರನಿಗೆ ಬಂದ ಜ್ವರ. ಮತ್ತೊಂದರ ಶೀರ್ಷಿಕೆ ಕವಿತೆ ಎಂದರೆ ಹೀಗೆ. ಬೇಕಾದಾಗ ಬರುವುದಿಲ್ಲ, ಒತ್ತಡದಲ್ಲಿಯೂ ಒಸರುತ್ತದೆ, ಮತ್ತೆ ಮತ್ತೆ ಬಸುರಾಗುತ್ತದೆ, ಅಡ್ರೆಸ್ ಇಲ್ಲದೆ ಸಾಯುತ್ತದೆ. ಮತ್ತೊಂದು ಖನಿಗವನದ ಶೀರ್ಷಿಕೆ ಮರೆವು. ರಮಿಸುವುದರಲ್ಲಿಯೇ ನಿರತರಾದ ಸತಿಪತಿಗಳು, ರಮಿಸುವುದರಲ್ಲಿಯೇ ನಿರತರಾದ ಸತಿಪತಿಗಳು ವಿರಮಿಸುವುದ ಮರೆತರು. ಮತ್ತೊಂದೆರಡು ಚುಟುಕು ಓದ್ತೇನೆ. ನೋಡಿ, ಈಗ ಹೆಲ್ಮೆಟು ಧಾರಣೆ ಬಗ್ಗೆ ಒಂದು ಹೇಳ್ತಾ ಇದ್ದೇನೆ. ಬೈಕಿನಿಂದ ಉರುಳಿ ಬಿದ್ದಲಿ ತಲೆಗೇಟು, ತಪ್ಪದೆ ಶಿರದಲ್ಲಿ ಧರಿಸಿರಿ ಹೆಲ್ಮೆಟು. ಬೈಕಿನಿಂದ ಉರುಳಿ ಬಿದ್ದಲ್ಲಿ ತಲೆಗೇಟು, ತಪ್ಪದೆ ಶಿರದಲ್ಲಿ ಧರಿಸಿರಿ ಹೆಲ್ಮೆಟು. ಬೀದಿ ಪಾಲಾಗುವುದು ನಿಮ್ಮಯ ಸಂಸಾರ, ಆಗ ಏನು ತಾನೇ ಮಾಡಿತು ಸರ್ಕಾರ. ಬೀದಿ ಪಾಲಾಗುವುದು ನಿಮ್ಮಯ ಸಂಸಾರ, ಆಗ ಏನು ತಾನೇ ಮಾಡಿತು ಸರ್ಕಾರ. ಈಗ ಮತ್ತೊಂದು ಚುಟುಕು, ಮಧುಮೇಹ ಅಂತ. ಬಂದರೂ ಬಂದೀತು ಜೋಕೆ ಮಧುಮೇಹ, ಬಿಟ್ಟು ಬಿಡಿ ಸಿಹಿ ತಿಂಡಿಗಳ ವ್ಯಾಮೋಹ. ಬಂದರೂ ಬಂದೀತು ಜೋಕೆ ಮಧುಮೇಹ, ಬಿಟ್ಟು ಬಿಡಿ ಸಿಹಿ ತಿಂಡಿಗಳ ವ್ಯಾಮೋಹ. ದೇಹಕ್ಕೆ ದಿನವೂ ಬೇಕು ಶ್ರಮದ ಕಾವು, ಆಗಲೂ ಶಮನವಾಗದಿರೆ ಇದ್ದೇ ಇದೆ ಕಹಿಬೇವು. ಇದೇ ಕವನವನ್ನು ಸ್ವಲ್ಪ ವಿಸ್ತಾರವಾಗಿ ನಾವು ಮಾತನಾಡುವುದಿದ್ರೆ, ಬಹುಶಃ ಈಗ ಕೃಷಿಯಲ್ಲಿ ತೊಡಗಿಸಿಕೊಂಡವರಿಗೆ ಶ್ರಮದ ಒಂದು ಕೆಲಸ ಆಗ್ತದೆ, ಮೈಗೆ ಒಂದು ಎಕ್ಸಸೈಸ್ ಅಥವಾ ಒಂದು ವ್ಯಾಯಾಮ ಆಗ್ತದೆ ಅಂತ ಹೇಳ್ತಾರೆ. ಆದರೂ ಕೂಡ ಒಂದಷ್ಟು ಪ್ರಾಣಕ್ಕೋ ಪ್ರಾಣಾಯಾಮವೋ ಧ್ಯಾನಕ್ಕೋ ಒಂದು ಅವಕಾಶ ಇದೆಯಾ ಅಥವಾ ಅಗತ್ಯ ಇದೆಯಾ? ಈಗ ನಾವು ಎಷ್ಟೇ ಕೆಲಸ ಮಾಡಿದ್ರೂ ದೇಹದ ಎಲ್ಲ ಭಾಗಕ್ಕೆ ವ್ಯಾಯಾಮ ಆಗೋದಿಲ್ಲ. ವ್ಯಾಯಾಮ ಆಗ್ತದೆ ಬೇಕಷ್ಟು, ಎಂತಕಂದ್ರೆ ನಾವು ಅಲ್ಲಿ ಇಲ್ಲಿ ಓಡಾಡ್ತೇವೆ, ಶ್ರಮದ ಕೆಲಸ, ಬೆವರು ಹರಿತದೆ, ಬೇಕಷ್ಟು ನಮಗೆ ತ್ರಾಸಾಗ್ತದೆ ಜೀವಕ್ಕೂ. ಆದರೆ ವ್ಯಾಯಾಮ ಪ್ರಾಣಾಯಾಮ ಬೇಕೇ ಬೇಕು, ನಾ ಬೇಡ ಅನ್ನೋದಿಲ್ಲ, ಮಾಡಲಿ. ಆದರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಹೇಳಿದ್ನಲ್ಲಿ ಎಲ್ಲ ಅಂಗಕ್ಕೂ ಶ್ರಮ ಆಗೋದಿಲ್ಲ ಅದು. ಹಾಗಾಗಿ ಶ್ರಮ ಪಡುವವರಿಗೆ ಸಹಿತ ಪ್ರಾಣಾಯಾಮ ಯೋಗ ಎಲ್ಲ ಬೇಕು. ಆಮೇಲೆ ಸಾಹಿತ್ಯ ಚಟುವಟಿಕೆಯನ್ನು ಸ್ವಲ್ಪ ಮುಂದುವರಿಸುವುದಿದ್ರೆ, ನಿಮ್ಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ಸಾಹಿತ್ಯ ಸಮ್ಮೇಳನಗಳು ಜಿಲ್ಲಾ ಮಟ್ಟದಲ್ಲಿ ಆಗ್ತವೆ, ರಾಜ್ಯ ಮಟ್ಟದಲ್ಲಿ, ಇಡೀ ದೇಶದ ಮಟ್ಟದಲ್ಲಿಯೂ ಕೂಡ ಆಗುವಂತದ್ದಿರ್ತದೆ. ಇಂತಹ ಒಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ಜನರು ತೊಡಗಿಸಿಕೊಳ್ಳುವುದರಿಂದ ಏನ್ ಲಾಭ ಇದೆ? ಸಾಹಿತ್ಯ ಒಂದು ಹವ್ಯಾಸ ಅಷ್ಟೇ, ಅದರಿಂದ ಯಾವುದು ನಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಿಲ್ಲ. ಏನೋ ಒಂದು ವಿಭಿನ್ನ ಚಟುವಟಿಕೆ ಇರಲಿ ಅಂತ ಯಾವಾಗಲೂ ನಾವು ರೈತಾಪಿ ಕೆಲಸ ಮಾಡ್ತಾ ಇರೋರು, ನಮ್ಮ ಒಂದು ವೃತ್ತಿಗೆ ಒಂದು ಪೂರಕವಾಗಿ ಒಂದು ಹವ್ಯಾಸ ಬೇಕೇ ಬೇಕು. 4 ಜನರಲ್ಲಿ ನಾವು ಗುರುಸ್ಕೊಳ್ಬೇಕು, ಏನೋ ಒಂದು ಸೇವೆ ಅದು. ಸರಸ್ವತಿ ಸೇವೆ ಇದ್ದಾಗೆ ಸಾಹಿತ್ಯ ಸೇವೆ, ಓದು ಮತ್ತು ಬರವಣಿಗೆ ಹಾಗಾಗಿ ಹವ್ಯಾಸವಾಗಿ ತಿಳ್ಕೊಂಡಿದ್ದೇನೆ. ಮತ್ತು ಸಂಘಟನೆಯಲ್ಲಿ ಕೂಡ ಶಿರ್ಸಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಸಹಿತ ಎರಡು ಅವಧಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಕವಿಗೋಷ್ಠಿಗಳ ಒಂದು ಸಂಘಟನೆ, ಸಮ್ಮೇಳನ ಸಂಘಟನೆ, ಹೀಗೆ ವಿವಿಧ ಜವಾಬ್ದಾರಿಗಳನ್ನು ಸೇವಾ ರೂಪದಲ್ಲಿ ನಾನು ಮಾಡ್ತಾ ಇರ್ತೇನೆ. ಬಹಳ ಸಂತೋಷ ದತ್ತಗುರು ಹೆಗಡೆಯವರೇ. ಕೃಷಿಯ ಜೊತೆ ಜೊತೆಗೆ ಹವ್ಯಾಸವಾಗಿ ನೀವು ಕವನವನ್ನು ಬರೆಯುವಂತಹದ್ದು ಮತ್ತು ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಅನುಭವವನ್ನು ಕೂಡ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಯಾಂತ್ರೀಕರಣ ಅನುಭವ ಈ ಕುರಿತು ಸಿರ್ಸಿಯ ದತ್ತಗುರು ಆರ್ ಹೆಗಡೆ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಸರ್ವೇ ಸಾಮಾನ್ಯವಾಗಿ ಮುಂಗಾರು ಶುರುವಾಗುವ ಮುಂಚೆ ರೈತರು ಭೂಮಿಯನ್ನು ಹದಗೊಳಿಸುತ್ತಾರೆ. ಹಲವರು ಎತ್ತುಗಳಿಂದ, ಇನ್ನು ಕೆಲವರು ಟ್ರ್ಯಾಕ್ಟರ್ಗಳಿಂದ ಭೂಮಿ ಹದ ಮಾಡುವಾಗ ಹಲವಾರು ಪಕ್ಷಿಗಳು ಭೂಮಿ ಸಡಿಲಿಸಿದಾಗ ಟ್ರ್ಯಾಕ್ಟರ್ನ ಹಿಂಬದಿಯಲ್ಲೂ ಹಾಗೂ ಎತ್ತುಗಳ ಬೆನ್ನಿನ ಮೇಲೆಯೂ ಕುಳಿತಿರೋದನ್ನು ನಾವು ನೋಡಿರ್ತೇವೆ. ಆಗ ಆ ಪಕ್ಷಿಗಳು ನೆಲದಲ್ಲಿರುವ ಸಾವಿರಾರು ಕ್ರಿಮಿಕೀಟಗಳನ್ನು ಮತ್ತು ಅವುಗಳ ಮರಿಗಳನ್ನು ಹುಡುಕಿ ಆರಿಸಿ ತಿನ್ನುವುದು, ಹಾಗೆ ಎತ್ತು ಹಾಲು ಕೊಡುವ ಆಕಳು ಎಮ್ಮೆಗಳನ್ನು ಮೇಯಲು ಬಿಟ್ಟಾಗ ಅವುಗಳ ಮೈಮೇಲೆ ಇರುವ ತಿಗಣೆಯಂತಹ ಕೀಟಗಳನ್ನು ತಿನ್ನುವುದನ್ನು ನಾವು ನೋಡಿರ್ತೇವೆ. ಇದರಿಂದ ದನಕರುಗಳಿಗೆ ಆರೋಗ್ಯದ ರಕ್ಷಣೆ ಹಾಗೂ ಮಣ್ಣಿನಲ್ಲಿರುವ ಕೀಟಗಳ ಪ್ರಮಾಣವೂ ಕಡಿಮೆಯಾಗೋದ್ರಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಲು ಸಹಾಯಕವಾಗುತ್ತೆ. ಹಲವಾರು ಪಕ್ಷಿಗಳು ಗಿಡಮರಗಳಲ್ಲಿನ ಹಣ್ಣುಗಳನ್ನು ತಿಂದು ಅವುಗಳ ಹಿಕ್ಕೆ ಹಾಕೋದ್ರ ಮೂಲಕ ಅನೇಕ ಜಾತಿಯ ಗಿಡಮರಗಳ ಬೀಜಗಳನ್ನು ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಹರಡುತ್ತವೆ. ಇದರಿಂದ ಮಾನವ ನಿರ್ಮಿತ ಅರಣ್ಯಕ್ಕಿಂತ ನೈಸರ್ಗಿಕವಾಗಿ ಬೆಳೆಯುವ ಅರಣ್ಯದ ಪ್ರಮಾಣ ಜಾಸ್ತಿಯಾಗುತ್ತೆ. ಅದಲ್ಲದೆ ನಮ್ಮ ಅರಣ್ಯವನ್ನು ಸಂರಕ್ಷಿಸುವ ಹಾಗೂ ಹೆಚ್ಚಿಸುವ ಕಾರ್ಯಗಳಲ್ಲಿ ನೈಸರ್ಗಿಕವಾಗಿ ಪಕ್ಷಿಗಳ ಪಾತ್ರವೂ ಕೂಡ ಮಹತ್ವದ್ದು. ಪಕ್ಷಿಗಳು ಹಲವಾರು ಗಿಡಮರಗಳ ಪರಾಗಸ್ಪರ್ಶ ಮಾಡುವಲ್ಲಿಯೂ ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಉದಾಹರಣೆಗೆ ಹಮ್ಮಿಂಗ್ ಬರ್ಡ್ಸ್, ಸನ್ ಬರ್ಡ್ಸ್ ಇತ್ಯಾದಿ ಪಕ್ಷಿಗಳು ಹೂವಿಂದ ಹೂವಿಗೆ ಆಹಾರಕ್ಕಾಗಿ ಹಾರಾಡುವಾಗ ಅವುಗಳು ಒಂದು ಹೂವಿನ ಪರಾಗವನ್ನು ಮತ್ತೊಂದು ಹೂವಿಗೆ ಸಾಗಿಸಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ. ಇನ್ನು ಹೆಬ್ಬಾತುಗಳು ಮತ್ತು ಬಾತುಕೋಳಿಗಳಂತಹ ಪಕ್ಷಿಗಳು ಭತ್ತದ ಬೇಸಾಯದಲ್ಲಿ ಬಳಸಿದಾಗ ಕೀಟಗಳ ಜೊತೆ ಕಳೆಗಳನ್ನು ತಿನ್ನುವ ಮೂಲಕ ಕಳೆ ನಿರ್ವಹಣೆಯಲ್ಲಿ ಸಹಾಯವನ್ನ ಮಾಡುತ್ತವೆ. ಗುಬ್ಬಚ್ಚಿ, ಕಾಗೆ, ಕೋಗಿಲೆ, ಬೆಳ್ಳಕ್ಕಿಯಂತಹ ಪಕ್ಷಿಗಳು ಬೆಳೆಗಳನ್ನು ಹಾನಿ ಮಾಡುವ ಹೆಚ್ಚಿನ ಪ್ರಮಾಣದ ಕೀಟಗಳನ್ನು ತಿನ್ನುವ ಮೂಲಕ ಅವುಗಳ ಬಾಧೆಯನ್ನು ಹತೋಟಿಯಲ್ಲಿ ಇಡುತ್ತವೆ. ಉದಾಹರಣೆಗೆ ಬೆಳ್ಳಕ್ಕಿಗಳು ಕಡಲಿಗೆ ಬರುವ ಕಾಯಿ ಕೊರೆಯುವ ಕೀಟಗಳನ್ನು ತಿನ್ನುತ್ತವೆ. ಕಾಜಾಣ ಪಕ್ಷಿಗಳು ಮಧ್ಯ ಭಾರತ ಹಾಗೂ ಹಿಮಾಲಯ ಪ್ರದೇಶಗಳಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಭೇದವಾಗಿದ್ದು ಇವು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕಂಡುಬರುವ ಕೀಟಗಳನ್ನು ಹಿಡಿಯುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದೆ. ಇವು ಸೊಳ್ಳೆಗಳು, ನೊಣಗಳು ಹಾಗೂ ಮಿಡತೆಗಳಂತಹ ಅನೇಕ ಗಾಳಿಯಲ್ಲಿ ಬರುವ ಕೀಟಗಳನ್ನು ತಿನ್ನುತ್ತವೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸುವಲ್ಲಿ ಅನೇಕ ಪಕ್ಷಿಗಳು ತಮ್ಮದೇ ಆದ ಕೊಡುಗೆಯನ್ನು ಹೊಂದಿವೆ. ಉದಾಹರಣೆಗೆ ಪಾರಿವಾಳ, ನವಿಲು, ಬಾತುಕೋಳಿ, ಕೋಳಿಗಳಂತಹ ಪಕ್ಷಿಗಳು ಮಣ್ಣಿನಲ್ಲಿರುವ ಕೀಟಗಳನ್ನು ಮಣ್ಣಿಂದ ಅಗೆದು ತಿನ್ನೋದ್ರಿಂದ ಕೀಟಗಳ ಹತೋಟಿಯೊಂದಿಗೆ ಮಣ್ಣಿನ ಸಡಿಲಿಕೆ ಹಾಗೂ ವಾತಾವರಣದ ಆಮ್ಲಜನಕ ಮಣ್ಣಿನಲ್ಲಿ ಸೇರಿದಂತೆಯೂ ಆಗುತ್ತೆ. ಅವುಗಳ ಹಿಕ್ಕೆ ಪೋಷಕಾಂಶ ಭರಿತವಾಗಿರೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಮೂಲಕ ಕೃಷಿ ಭೂಮಿಯ ನೈಸರ್ಗಿಕ ಫಲೀಕರಣಕ್ಕೆ ಕೊಡುಗೆಯನ್ನು ನೀಡುತ್ತವೆ, ಮಣ್ಣನ್ನು ಸಮೃದ್ಧಗೊಳಿಸುತ್ತವೆ. ಕೃಷಿ ಭೂಮಿಯಲ್ಲಿ ಸಾಮಾನ್ಯವಾಗಿ ವಾಸವಿರುವಂತಹ ಹಾವು, ಇಲಿಗಳಂತಹ ಪ್ರಾಣಿಗಳನ್ನು ದೊಡ್ಡ ಪಕ್ಷಿಗಳಾದ ಹದ್ದು, ಕಾಗೆ, ಕೋಗಿಲೆಗಳು ತಿನ್ನುತ್ತವೆ. ಇದರಿಂದಾಗಿ ಹಾವು ಮತ್ತು ಇಲಿಗಳ ಸಂಖ್ಯೆಯನ್ನು ಮಿತಿಯಲ್ಲಿಡಲು ಇದು ಸಹಾಯ ಮಾಡುತ್ತವೆ. ಇನ್ನು ಕಳಿಂಗ ಪಕ್ಷಿ ತಮ್ಮ ವಿಶೇಷವಾದ ಮುಳ್ಳುಗಳ ಸಹಾಯದಿಂದ ಚುಚ್ಚಿ ಅನೇಕ ಕೀಟಗಳನ್ನು, ಇತರೆ ಸಣ್ಣ ಧ್ವಂಸಕಗಳನ್ನು ಹಾಗೂ ಇತರೆ ಸಣ್ಣ ಪಕ್ಷಿಗಳನ್ನು ಸಹ ತಿನ್ನುತ್ತವೆ. ಈ ಪಕ್ಷಿಯು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕೃಷಿ ವಲಯಕ್ಕೆ ಕೊಡುಗೆಯನ್ನು ನೀಡ್ತಾ ಇವೆ. ಆದರೆ ಒಂದೇ ನಾಣ್ಯಕ್ಕೆ ಎರಡು ಬದಿಗಳಂತೆ ನಾವು ಪಕ್ಷಿಗಳು ಹಾಗೂ ಕೃಷಿಯ ಬಗ್ಗೆ ಮಾತನಾಡುವಾಗ ಕೇವಲ ಪಕ್ಷಿಗಳಿಂದ ಕೃಷಿಗೆ ಆಗುವ ಅನುಕೂಲಗಳನ್ನು ಮಾತ್ರ ನೋಡೋದಲ್ಲದೆ ಅವುಗಳಿಂದಾಗುವ ನಷ್ಟಗಳನ್ನು ಕೂಡ ಗಮನಹರಿಸೋದು ಮುಖ್ಯ. ರೈತರಿಗೆ ಒಂದು ರೀತಿಯಲ್ಲಿ ವರವಾಗಿದೆ, ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಮಾರಕವೂ ಕೂಡ ಹೌದು. ಈ ಪಕ್ಷಿಗಳು ತಮ್ಮ ಆಹಾರ ಬೇಟೆಗಾಗಿ ಬೆಳೆಗಳಿಗೆ ಗಮನಾರ್ಹ ಹಾನಿ ಉಂಟು ಮಾಡಬಲ್ಲವು. ಇದರ ಪರಿಣಾಮವಾಗಿ ರೈತರಿಗೆ ಗಣನೀಯ ನಷ್ಟ ಕೂಡ ಆಗುತ್ತೆ. ಅನೇಕ ಪಕ್ಷಿಗಳು ಬೆಳೆ ನಷ್ಟ, ರೋಗಗಳ ಹರಡುವಿಕೆ, ಬಿತ್ತನೆಗೆ ಹಾಗೂ ಕೊಯ್ಲಿಗೆ ಅಡ್ಡಿ, ಜಾನುವಾರುಗಳಿಗೆ ತೊಂದರೆ, ಕಳೆ ಬೀಜಗಳನ್ನು ಹರಡುವಿಕೆ ಮತ್ತು ಶೇಖರಣಾ ಸೌಲಭ್ಯಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಆದರೆ ಕೃಷಿ ಭೂಮಿಯಲ್ಲಿ ಪಕ್ಷಿಗಳ ಜೊತೆ ಸಹಬಾಳ್ವೆ ಮಾಡುವುದು ನಮ್ಮೆಲ್ಲರ, ವಿಶೇಷವಾಗಿ ರೈತರ ಕರ್ತವ್ಯ. ಅದು ಕೂಡ ಸಾಧ್ಯವಿದೆ. ಕೃಷಿ ಹಾಗೂ ಅರಣ್ಯ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ಪಕ್ಷಿಗಳಿಗೆ ಆಹಾರ, ಆಶ್ರಯ ಮತ್ತು ಅವುಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ರಾಸಾಯನಿಕ ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಪಕ್ಷಿಗಳು ಹೆಚ್ಚು ದುರ್ಬಲವಾಗಿವೆ. ಆದ್ದರಿಂದ ಅವುಗಳ ಬಳಕೆಯನ್ನು ಕಡಿಮೆ ಮಾಡೋದು ಅಥವಾ ಸಮಗ್ರ ಕೀಟ ನಿರ್ವಹಣೆಯಂತಹ ಪರ್ಯಾಯಗಳನ್ನು ಅಳವಡಿಸಿಕೊಳ್ಳುವುದು ಪಕ್ಷಿಗಳ ಸಂಖ್ಯೆಯನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಅನೇಕ ಪಕ್ಷಿ ಪ್ರಭೇದಗಳು ಸಂತಾನೋತ್ಪತ್ತಿ, ವಲಸೆ ಮತ್ತು ಚಳಿಗಾಲಕ್ಕಾಗಿ ಜೌಗು ಪ್ರದೇಶವನ್ನು ಅವಲಂಬಿಸಿವೆ. ಉದಾಹರಣೆಗೆ ಕಾಡು ಬಾತುಕೋಳಿಯಂತಹ ಕೆಲವು ಪಕ್ಷಿ ಪ್ರಭೇದಗಳು ತಮ್ಮ ಜೀವನದ ಒಂದು ಭಾಗವನ್ನು ಜೌಗು ಪ್ರದೇಶದಲ್ಲಿಯೇ ಕಳೆಯುತ್ತವೆ. ಕಾಡಿನಲ್ಲಿ ಪಕ್ಷಿಗಳಿಗೆ ನೀರಿನ ಸೌಲಭ್ಯವನ್ನು ಒದಗಿಸೋದ್ರು ಅಂದರೆ ಕೊಳ ಕೆರೆಗಳ ನಿರ್ಮಾಣ ಮಾಡೋದ್ರ ಮೂಲಕ ನೀರಿನ ಅವಲಂಬಿತ ಪಕ್ಷಿ ಪ್ರಭೇದವನ್ನು ಆಕರ್ಷಿಸಬಹುದು. ವೈವಿಧ್ಯಮಯ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ವರ್ಷವಿಡೀ ಪಕ್ಷಿಗಳಿಗೆ ಆಹಾರದ ಮೂಲವನ್ನು ಒದಗಿಸಿ ಅವುಗಳ ಸಂಖ್ಯೆಯನ್ನು ಉಳಿಸಬಹುದು. ವೈವಿಧ್ಯಮಯ ಬೆಳೆ, ಹಣ್ಣು ಮತ್ತು ಮಕರಂದವನ್ನು ಉತ್ಪಾದಿಸುವ ಗಿಡಮರಗಳನ್ನು ಬೆಳೆಸೋದ್ರಿಂದ ಆಹಾರದ ಪೂರಕ ಮೂಲಗಳು ಕೃಷಿ ಪ್ರದೇಶಗಳಲ್ಲಿ ವಿವಿಧ ಪಕ್ಷಿ ಪ್ರಭೇದಗಳನ್ನು ಆಕರ್ಷಿಸಬಹುದು. ಕಣ್ಣಿಗೆ ಕಾಣುವ ಬೆದರಿಕೆಯ ಸಾಧನಗಳಾದ ಪ್ರತಿಫಲಿತ ವಸ್ತುಗಳನ್ನು ಅಳವಡಿಸುವುದು, ಕನ್ನಡಿಗಳು ಅಥವಾ ಅಲ್ಯೂಮಿನಿಯಂ ಫೈಲ್ ಅಥವಾ ಪರಭಕ್ಷಕ ಡಿಕೋಯ್ಗಳು, ಕೆಲವು ಆಕಾರದ ಪರಭಕ್ಷಕ ಆಕಾರದ ಗಾಳಿಪಟಗಳು ಅಥವಾ ಬಲೂನ್ಗಳನ್ನು ನೈಸರ್ಗಿಕ ಪರಭಕ್ಷಕಗಳನ್ನು ಅನುಕರಿಸುವ ಮೂಲಕ ಪಕ್ಷಿಗಳನ್ನು ತಡೆಯಲು ಬಳಸಬಹುದು. ಹಾಗೆಯೇ ಗುಮ್ಮ, ಬೆದರುಗೊಂಬೆ ಸಾಂಪ್ರದಾಯಿಕವಾಗಿದ್ದರೂ ಕೃಷಿ ಭೂಮಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತವೆ. ಕೃಷಿ ಜಮೀನಿನಲ್ಲಿ ಶಬ್ದ ಫಿರಂಗಿಗಳನ್ನು ಬಳಸೋದ್ರಿಂದ ಹಾಗೂ ಪರಭಕ್ಷಕ ಪಕ್ಷಿಗಳ ಧ್ವನಿವರ್ಧಕ ಸಾಧನಗಳನ್ನು ಬಳಸೋದ್ರಿಂದ ಪಕ್ಷಿಗಳನ್ನು ಪರಿಣಾಮಕಾರಿಯಾಗಿ ಹೆದರಿಸಬಹುದು. ರೈತರು ಸಾಮಾನ್ಯ ಸಮಯಕ್ಕಿಂತ ಬೇಗ ಅಥವಾ ತಡವಾಗಿ ಕೊಯ್ಲು ಮಾಡೋದ್ರಿಂದ ಗರಿಷ್ಠ ಪಕ್ಷಿ ಚಟುವಟಿಕೆಯನ್ನು ತಪ್ಪಿಸಬಹುದು. ಇನ್ನು ಕೃಷಿ ಕ್ಷೇತ್ರಗಳಿಂದ ದೂರವಿರುವ ಪಕ್ಷಿಗಳಿಗೆ ಸೂಕ್ತವಾದ ಆವಾಸ ಸ್ಥಾನವನ್ನು ರಚಿಸೋದು ಅವುಗಳ ಗಮನವನ್ನು ಬೇರೆಡೆಗೆ ತಿರುಗಿಸಲು ಮತ್ತು ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತವೆ. ಐಪಿಎಂ ತಂತ್ರಗಳನ್ನು ಅಳವಡಿಸೋದ್ರಿಂದ ಕೀಟಗಳು ಮತ್ತು ಪಕ್ಷಿಗಳನ್ನು ಏಕಕಾಲದಲ್ಲಿ ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಪಕ್ಷಿಗಳು ತಿನ್ನುವ ಕೀಟಗಳ ಲಭ್ಯತೆಯನ್ನು ಕಡಿಮೆ ಮಾಡೋದ್ರ ಮೂಲಕ ರೈತರು ತಮ್ಮ ಹೊಲಗಳಿಗೆ ಪಕ್ಷಿಗಳ ಆಕರ್ಷಣೆಯನ್ನು ಕಡಿಮೆ ಮಾಡಬಹುದು. ಪಕ್ಷಿ ಶಾಸ್ತ್ರಜ್ಞರು, ಸಂರಕ್ಷಣಾ ತಜ್ಞರು ಮತ್ತು ಕೃಷಿ ತಜ್ಞರೊಂದಿಗೆ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಪಕ್ಷಿಗಳ ನಡವಳಿಕೆ ಮತ್ತು ಕೃಷಿಯ ಮೇಲೆ ಅವುಗಳ ಪ್ರಭಾವದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳಬೇಕು. ಈ ಸಹಯೋಗವು ನವೀನ ಮತ್ತು ಸುಸ್ಥಿರ ಪರಿಹಾರಗಳ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಒಟ್ಟಾರೆಯಾಗಿ ಕೃಷಿ, ಅರಣ್ಯೀಕರಣ, ಕೀಟನಾಶಕಗಳ ಮಿತವಾದ ಬಳಕೆ, ಪಕ್ಷಿಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂರಕ್ಷಿಸೋದು, ಜೌಗು ಪ್ರದೇಶಗಳನ್ನು ಸಂರಕ್ಷಿಸೋದು, ಗೂಡು ಕಟ್ಟುವ ರಚನೆಗಳನ್ನು ಒದಗಿಸೋದು, ನೀರಿನ ಸಂಪನ್ಮೂಲಗಳನ್ನು ನಿರ್ವಹಿಸೋದು, ಬೆಳೆ ಸರದಿ ಪದ್ಧತಿಯನ್ನು ವೈವಿಧ್ಯಮಯಗೊಳಿಸೋದು ಮತ್ತು ಪಕ್ಷಿ ಆಹಾರ ಒದಗಿಸೋದು ಮುಂತಾದ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಪಕ್ಷಿಗಳ ನಡುವೆ ಸಾಮರಸ್ಯದ ಸಂಬಂಧವನ್ನು ಸೃಷ್ಟಿಸಲು ಸಹಾಯವಾಗುತ್ತೆ. ಈ ಪ್ರಯತ್ನಗಳ ಮೂಲಕ ಸಮೃದ್ಧ ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸಬಹುದು. ಕೃಷಿಯಲ್ಲಿ ಪಕ್ಷಿಗಳ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಪರಿಣಾಮಕಾರಿ ಕಾರ್ಯತಂತ್ರಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಕೃಷಿಕರು, ಪಕ್ಷಿಗಳು ಮತ್ತು ಕೃಷಿ ಉದ್ಯಮದ ನಡುವೆ ಸಾಮರಸ್ಯದ ಸಹಬಾಳ್ವೆಯನ್ನು ಮತ್ತು ಸುಸ್ಥಿರ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಬಹುದು. ಕೃಷಿ ಮಾಹಿತಿ ಇದುವರೆಗೆ ಪ್ರಸಾರವಾಯಿತು. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ನಾಗಪ್ಪ

ಒಂದೇ ಜೇಣಿ ವರೋತಾನ ಈಗ ದೇವಸ್ಥಾನದಲ್ಲಿ ಪೂಜ್ಯ ವಗೇರಿ ಮಾಡಬೇಕಾದ್ರೆ ಅದ್ರದ್ದು ಒಂದು ನಾನೀಗ ಪದ ಆಡ್ತೀನಿ. ಬೆಳಿ ಅಡಗೆ ತುಂಬುಲೋ ಬೆಳಿ ಅಡಗೆ ನಾವು ತಂಗಿ ನಮಗೆ ಕೊಡಬೇಕು ಜಪ್ಪನಡೆಗೆ ಮಡೆ ಬಾಜು ತಂಗಿ ಆ ತಂಗಿ ನಮಗೆ ಕೊಡಬೇಕು ಆ ತಂಗಿ ನಮಗೆ ಕಟ್ಟದು ಮುಟ್ಟಾದರೆ ಬಜಲೆ ಸೊಪ್ಪಿ ದರ್ಯ ಕಳವು ಆ ತಂಗಿ ನಮಗೆ ಕಟ್ಟದು ಮುಟ್ಟಾದರೆ ಬಜಲೆ ಸೊಪ್ಪಿ ದರ್ಯ ಕಳವು ನಾವು ಈಗ ಮಾಧುರೈಂದು